ವಿಶ್ವಕವಿ ಕುವೆಂಪು ಅವರ 121ನೇ ಜನ್ಮದಿನದ ಅಂಗವಾಗಿ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ಮನೆಗಳಲ್ಲಿ ಮದುಮಗಳು ಕಾದಂಬರಿಯ ಪಾತ್ರಾವಲೋಕನದ ಕುರಿತು ಇಂದು ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಕೆಎಂ ಮಾತನಾಡಿ, ಕುವೆಂಪು ಸಾಹಿತ್ಯದಲ್ಲಿನ ವೈಚಾರಿಕತೆಯನ್ನು ರೂಢಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಗಿಭದ್ರತೆ. ರಾಜ್ಯದ ಇತರೆಡೆಗಳಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಭರದ ತಯಾರಿ. ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ. ಕೋವಿಡ್ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ನ್ಯಾಯಾಧೀಶ ಮೈಕೆಲ್ ಡಿಕುನ್ನ. ಹಾಗೂ ಕೋಗಿಲು ಲೇಔಟ್ ತೆರವು ಪ್ರಕರಣ, ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ವೈವಿಧ್ಯ. ಹೊನ್ನಾವರ ತಾಲೂಕಿನ ಮಂಕಿಯ ಮಧುರಾ ಮಹಾದೇವ್ ನಾಯ್ಕ್ ಮತ್ತು ಸಂಗಡಿಗರಿಂದ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಕಂಡೆ ಕಾವ್ಯ ಕನ್ಯೆಯನ್ನ ಹೃದಯದೊಳಗೆ ಕರೆದೆನು. ಕಂಡೆ ಕಾವ್ಯ ಕನ್ಯೆ ನಿನ್ನ ಹೃದಯದೊಳಗೆ ಕರೆದರು. ನಿಲ್ಲು ನಿಲ್ಲು ನೀರೆ ನನ್ನ ಸೊಲ್ಲ ಕೇಳು ಇಲ್ಲಿ ಸೊಲ್ಲ ಕೇಳು ಇಲ್ಲಿ. ಕಂಡೆ ಕಾವ್ಯ ಕನ್ನೆ ನಿನ್ನ ಕಂಡೆ ಕಾವ್ಯ ಕನ್ನೆ ನಿನ್ನ ಹೃದಯದೊಳಗೆ ಕುರಿದೆನು. ಹೃದಯದೊಳಗೆ ಕರೆದೆನು. ನಿಲ್ಲು ನಿಲ್ಲು ನೀರೆ ನನ್ನ ನಿಲ್ಲು ನಿಲ್ಲು ನೀರೆ ನನ್ನ ಸೊಲ್ಲ ಕೇಳು ಇಲ್ಲಿಯೇ ಸೊಲ್ಲ ಕೇಳು ಇಲ್ಲಿಯೇ. ಕಂಡೆ ಕಾವ್ಯ ಕನ್ನೆ ನಿನ್ನ ಕಂಡೆ ಕಾವ್ಯ ಕನ್ನೆ ನಿನ್ನ. ಮುಗ್ಧ ಭಾವ ಮಾಲೆ ನಿನಗೆ ಶಬ್ದ ದುಡುಗೆ ತೋಡಿಸುವಿ. ಮುಗ್ಧ ಭಾವ ಮಾಲೆ ನಿನಗೆ ಶಬ್ದ ದುಡುಗೆ ತೋಡಿಸುವಿ. ರಂಗು ರಂಗು ಚಿತ್ರ ವಸನ ರಂಗು ರಂಗು ಚಿತ್ರ ವಸನ ಉಡಿಸಿ ಉಡಿಯ ಕಾವ್ಯ ಕನ್ನೆ ನಿನ್ನ ಕಂಡೆ ಕಾವ್ಯ ಕನ್ನೆ ನಿನ್ನ ಹಚ್ಚ ಹಸಿರು ರತ್ನ ಕುಸುರು ಹಚ್ಚ ಹಸಿರು ರತ್ನ ಕುಸುರು ಪೀಠವಿರಲು ನಿನ್ನದೇನೆ ಪೀಠವಿರಲು ನಿನ್ನದೇನೆ ದಿನವು ನಿನ್ನ ಪೂಜೆಗೈ ಧ್ಯಾನ ದೀಪ ಬೆಳಗುವೆ ಕಂಡೆ ಕಾವ್ಯ ಕನ್ಯೆ ನಿನ್ನ ಕಂಡೆ ಕಾವ್ಯ ಕನ್ಯೆ ನಿನ್ನ ಹೃದಯದೊಳಗೆ ಕರೆದೇನು ಹೃದಯದೊಳಗೆ ಕರೆದೇನು ನಿಲ್ಲು ನಿಲ್ಲು ನೀರೆ ನನ್ನ ನಿಲ್ಲು ನಿಲ್ಲು ನೀರೆ ನನ್ನ ಸೊಲ್ಲ ಕೇಳು ಇಲ್ಲಿಗೆ ಸೊಲ್ಲ ಕೇಳು ಇಲ್ಲಿಗೆ ಕಂಡೆ ಕಾವ್ಯ ಕನ್ನೆ ನಿನ್ನ ಕಂಡೆ ಕಾವ್ಯ ಕನ್ಯೆ ನಿನ್ನ ಕಂಡೆ ಕಾವ್ಯ ಕನ್ಯೆ ನಿನ್ನ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಜನಕರಾಜ ನಿನ್ನ ತಂದೆ ಭೋಗವತಿ ನಿನ್ನ ತಾಯಿ ಹುಟ್ಟಿ ಬಂದೆ ಅವರ ಹೊಟ್ಟೆಯಲ್ಲಿ ಹಾಕಿ ತುಗ್ಯಾರ ತೊಟ್ಟಿಲಲ್ಲಿ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಸಿಂಬಿ ತಲೆಯ ಮ್ಯಾಲೆ ಬಾಳಿನ ಕೋಡ ಅದರ ಮ್ಯಾಲೆ ನೀರು ತರುತ್ತಾನ ನದಿಯಲ್ಲಿ ಜೋಡಿ ಮೀನು ಕಂಡಳಲ್ಲಿ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ¶¶ ನೀರು ತರುತ್ತ ನದಿಯಲ್ಲಿ ಜೋಡಿ ಮೀನು ಕಂಡಾಳಲ್ಲೇ, ನೀರು ತರುತ್ತ ನದಿಯಲ್ಲಿ ಜೋಡಿ ಮೀನು ಕಂಡಾಳಲ್ಲೇ, ದೃಷ್ಟಿ ಹೋಯ್ತು ಅದರ ಮ್ಯಾಲ ಕೋಡ ಬಿತ್ತು ನೆಲದ ಮ್ಯಾಲ, ಹುಟ್ಟಿ ಬಂದೆ ಎಲ್ಲವನಾಗಿ ಹಣ್ಣಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಾಗ್ನಿಗೆ, ಹುಟ್ಟಿ ಬಂದೆ ಎಲ್ಲವನಾಗಿ ಹಣ್ಣಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಾಗ್ನಿಗೆ. ಬೇಡೋ ರಾಮ ಕೇಳಿದ ಕೊಡುವೆ ಎಂದನಲ್ಲಿ, ತಾಯಿ ಶಿರವ ಬೇಡಲಲ್ಲೇ ಜನುಮ ಉದ್ಧಾರ ಆಯಿತಲ್ಲೇ, ಹುಟ್ಟಿ ಬಂದೆ ಎಲ್ಲವನಾಗಿ ಹಣ್ಣಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಾಗ್ನಿಗೆ, ಹುಟ್ಟಿ ಬಂದೆ ಎಲ್ಲವನಾಗಿ ಹಣ್ಣಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಾಗ್ನಿಗೆ. ತಿಂಗಳು ಮುಳುಗಿದವು, ರಂಗೋಲಿ ಬೆಳಗಿದವು. ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ. ಚಾಮುಂಡಿ ಮಂದಿಲೆ ಒದರೀರಿ, ಮೈಕಾತ್ ಚಾಮುಂಡಿ ಮಂದಿಲೆ ಒದರೀರಿ, ಮೈಸೂರ ಮುಂದೆ ಗಿರಿಯ ಮ್ಯಾಲೆ ಬಾಳೆ ಬಾಗಿದವೋ, ನಮ್ಮ ಮೈಸೂರ ಮುಂದೆ ಗಿರಿಯ ಮ್ಯಾಲೆ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ. ಮೈಸೂರಿನ ಮುಂಡಿ ಬೆಟ್ಟದ ಚಾಮುಂಡಿ, ಮೈಸೂರಿನ ಮುಂಡಿ ಬೆಟ್ಟದ ಚಾಮುಂಡಿ, ಹೂವ ಕಂಡು ಮಂದಿ ಅಲ್ಲಿ ಒದ್ರುವವು ಬಾಳೆ ಬಾಗಿದವೋ, ಹೂವ ಕಂಡು ಮಂದಿ ಅಲ್ಲಿ ಒದ್ರುವವು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ ಕಡ್ಡಿ ಸೀರೆ ನೆರಗೆ ಚೆನ್ನಾದ್ರು ಕುಣಿಸಿ ಕರಿಯ ಕಡ್ಡಿ ಸೀರೆ ನೆರಗೆ ಚೆನ್ನಾದ್ರು ಕುಣಿಸಿ ಸಣ್ಣೇರಿ ಮೇಲೆ ಕುಣಿಯುವವಳು ಬಾಳೆ ಬಾಗಿದವೋ ಸಣ್ಣೇರಿ ಮೇಲೆ ಕುಣಿಯುವವಳು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ಸಣ್ಣೇರಿಯ ಮ್ಯಾಲೆ ಸಣ್ಣೇರಿಯ ಮ್ಯಾಲೆ ಮಡಿ ಮುಂದು ಚಾಮುಂಡಿ ಬಟ್ಟೆ ಮಡಿಯ ನುಟ್ಟು ಬರುವ ಹಾದಿಯಾಗಿ ಬಾಳೆ ಬಾಗಿದವೋ ಬಟ್ಟೆ ಮಡಿಯ ನುಟ್ಟು ಬರುವ ಹಾದಿಯಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬೇವು ಬೆಲ್ಲದೊಳಿರಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೋಳಿಡಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೋಳಿಡಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಮನದಲ್ಲಿ ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ಬೇವು ಬೆಲ್ಲದೋಳಿಡಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಮಾತಾ ಪಿತರನು ಬಳಲಿಸಿದಾತನು ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಯಾತ್ರೆಯ ಮಾಡಿದರೇನು ಫಲ ಘಾತಕತನವನು ಬಿಡದೆ ನಿರಂತರ ಘಾತಕತನ ಓದಿದರೇನು ಫಲ ಬೇವು ಬೆಲ್ಲದೋಳಿಡಲೇನು ಫಲ ಹಾವಿಗೆ ಹಾಲೆರೆದೇನು ಫಲ ಕೃತ್ಯಗಳ ಮಾಡುತ್ತ ನದಿಯಲಿ, ಹೀನ ಕೃತ್ಯಗಳ ಹೀನ ಕೃತ್ಯಗಳ ಹೀನ ಕೃತ್ಯಗಳ ಮಾಡುತ್ತ ನದಿಯಲಿ ಸ್ನಾನವ ಮಾಡಿದರೇನು ಫಲ, ಸ್ನಾನವ ಬೇವು ಬೆಲ್ಲದೋಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಬೇವು ಬೆಲ್ಲದೋಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಹಾವಿಗೆ ಗುರು ಸೇವೆ ನೀ ಮಾಡಲಿಲ್ಲ, ಬರೀ ಗರ್ವದಿಂದ ನಡೆದಿಯಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಯಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಯಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ, ಯಾರಳಲು ನೀ ಕೇಳಲಿಲ್ಲ. ಊರೊಳಗೆ ಚೂರು ಬೆಲೆಯಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ಮಿತವಾಗಿ ಮಾತಾಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ. ಮತಿಗೆಟ್ಟು ನೀ ಹೊಂಟೆಯಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನಾಡಿ, ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನಾಡಿ ಮನೆದುಂಡು ಮಂದಿದೆ ಮಾತಾಡಿ ಮನೆದುಂಡು ಮಂದಿದೆ ಮಾತಾಡಿ ಮಂದ್ಯಾಗ ಬ್ಯಾಡಾದ ಕೋಡಿ ನಿಂದೇ ನಿನಗ ತಿಳಿದಿಲ್ಲ ವರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ವರ ನಿಂದೆ ಮಾತ್ರ ಬಿಡಲಿಲ್ಲ ಕಂಡದ್ದು ಬಯಸಿ ಭ್ರಮೆಗೇಡಿ ಕಂಡಂಗ ಕುಣಿದೆಲ್ಲೋ ಕೋಡಿ ಕಂಡದ್ದು ಬಯಸಿ ಭ್ರಮೆಗೇಡಿ ಕಂಡಂಗ ಕುಣಿದೆಲ್ಲೋ ಕೋಡಿ ಬಂದಾಗ ನಿನಗಯಮಬೇಡಿ ಬಂದಾಗ ನಿನಗಯಮಬೇಡಿ ತಡಿವವರು ಯಾರಿಲ್ಲ ನೋಡಿ ನಿಂದೇ ನಿನಗ ತಿಳಿದಿಲ್ಲ ವರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ವರ ನಿಂದೆ ಮಾತ್ರ ಬಿಡಲಿಲ್ಲ ಸದ್ಗುರುವಿನೆಡೆಗೆ ಬರಲಿಲ್ಲ ಸದ್ವಿಚಾರ ನೀ ಕೇಳಲಿಲ್ಲ ಸದ್ಗುರುವಿನೆಡೆಗೆ ಬರಲಿಲ್ಲ ಸದ್ವಿಚಾರ ನೀ ಕೇಳಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಶಿವರುದ್ರ ಹೇಳಿದ್ದು ಸುಳ್ಳಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಬರಿ ಗರ್ವದಿಂದ ನಡೆದೆಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಕೊನೆಯದಾಗಿ ಕೇಳಿ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ನಾನು ನಿನ್ನವನೆಂಬ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನನ್ನ ಹರಣದ ಹರಾಣ ನೀನು ನನ್ನ ಹರಣದ ಹರಾಣ ನೀನು ನನ್ನ ನನ್ನ ಮರಣದ ಮರಣವು ನನ್ನ ಮರಣದ ಮರಣವು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನನ್ನ ಮನದಲ್ಲಿ ನೀನೇ ಯುಕ್ತಿ ನನ್ನ ಹೃದಯದಿ ನೀನೇ ಭಕ್ತಿ ನನ್ನ ಮನದಲ್ಲಿ ನೀನೇ ಯುಕ್ತಿ ನನ್ನ ಹೃದಯದಿ ನೀನೇ ಭಕ್ತಿ ನೀನೇ ಮಾಯಾ ಮೋಹ ಶಕ್ತಿಯು ನೀನೇ ಮಾಯಾ ಮೋಹ ಶಕ್ತಿಯು ನನ್ನ ಜೀವನ ಮುಕ್ತಿಯು ನನ್ನ ಜೀವನ ಮುಕ್ತಿಯು ನನ್ನ ಜೀವನ ಮುಕ್ತಿಯು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಇದುವರೆಗೂ ಹೊನ್ನಾವರ ತಾಲೂಕಿನ ಮಂಕಿಯ ಮಧುರಾ ಮಾದೇವನಾಯ್ಕ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಚೇತನಾಗೌಡ, ವಿನೋದ್ ಗೌಡ, ಪ್ರಶಾಂತ್ ಆಚಾರಿ, ವಿನೋದ್ ಮಹಾಲೆ, ಹಾರ್ಮೋನಿಯಂ ವಿಘ್ನೇಶ್ ಗೌಡ, ತಬಲಾ ನವೀನ್ ಶೇಟ್. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಇದೀಗ ಚೌಡಕಿ ಪದಗಳು ರಾಧಾಬಾಯಿ ಎಂ ಮಾಧೂರ್ ಮತ್ತು ಸಂಗಡಿಗರಿಂದ. ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾ ಜಗುದಂಬೆ. ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾ ಜಗುದಂಬೆ. ಕರಿಯ ಕರಣಗಿತ್ತಿ ಕರಣಿ ನನ್ನೆಲ್ಲನ ಬ್ರೇದ ಕೊ ಪಡೆದಳವಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಕರಿಯ ಸಿರಿಯ ಹುಟ್ಟ ತಿರುವಿ ಪದ್ರ ಒಗ್ದ ಹಿರಿಯ ಹೊಳಿಯಾಗ ಜಳ ಕಾವ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಹಿರಿಯಳ ಹೊಳಿಯಾಗ ಚಳಕ ಮಾಡಕಿನ್ನಾರ ಹಾಕಿ ಕೊಕಟ್ ನೂರ ಕರಿಯಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಕೆಂಪ ಸಿರೆ ಉಟ್ಟ ಗುಂಪ ನಿರಿಗಿ ಹೋದ ಹಂಪಿ ಹೊಳಿಯಾಗ ಜಳ ಕಾವ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಹಂಪಿಯ ಹೊಳಿಯಾಗ ಚಳಕ ಮಾಡುವ ಹಂತ ಹಾಕಿ ಕೊಕಟ್ ನೂರ ಕರಿಯಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ನಾನನ್ನ ಗುರವಿನ ಜ್ಞಾನಿಟ್ಟ ನೆನದೀನ ಮನಕ ಚಿತ್ತರ ಬರದೀನ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಮನ ಕೇಳ ಚಿತ್ತರ ಬರದ ಬೇಡಿ ಕೊಂಡೆ ರೈಗೊಂಡಂದ ಯಾಯಿರಲೆನ್ನೆ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಸತ್ಯದಾನಂದಿನಿ ಹೌದ ನೀನೇ ಜಗದಂಬ ಸತ್ಯದಾನಂದಿನಿ ಹೌದ ಸತ್ಯದಾನಂದ ತಾಯಿ ಸ್ಮರಣೆ ಮಾಡುವೆ ನಾನ ಕರುಣಿಟ್ಟ ಕೇಳುವಂತ ಶಕ್ತಿ ಅವತಾರದ ಮಾಯಿ ಸತ್ಯದಾನಂದಿನಿ ಹೌದ ನೀನೇ ಜಗದಂಬ ಸತ್ಯದಾನಂದಿನಿ ಹೌದ ನಂಬಿದವ್ರಿಗೆ ಅವಿಯ ವಾರನ ಕೊಟ್ಟಿ ಅಂತ ನಂಬಿದವ್ರಿಗೆ ಅವಿಯ ವಾರನ ಕೊಟ್ಟಿ ದುರುಳ ಜಗದು ಸಮನರನೆಲ್ಲ ಎರುಳೆ ಬಾಧಕ ಮೆಟ್ಟಿ ಸತ್ಯದಾನಂದಿನಿ ಹೌದ ನೀನೇ ಜಗದಂಬ ಸತ್ಯದಾನಂದಿನಿ ಹೌದ